ಗಂಗಾಮಾತಾ ಮಳೆಯ ಸರಬ ಗುಡಿಸಾರೆ ಮಾತಾಡೆ ಗಂಗಾಮಾತಾ ಸರಬ ಗುಡಿಸಿ ಗುಡ್ಡೆ ಮಾಡಿ ಬಾಬೋಸೆ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾ ಬಾಬೋಸೆ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾಡೆ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾ ಬಾಬೋಸೆ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾಡೆ ನಿಂಬೆಯ ಸರಬ ಗುಡಿಸಾರೆ ಮಾತಾಡೆ ಗಂಗಾಮಾತಾ ಸರಬ ಗುಡಿಸಾರೆ ಮಾತಾಡೆ ಗಂಗಾಮಾತಾಡೆ ಸರಬ ಗುಡಿಸೆ ಗುಡ್ಡೆ ಮಾಡಿ ನಿಂಬೆ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾಡೆ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾಡೆ ನೇವನಕ್ಕೆ ಹೋದರು ಮೊತ್ತೈದಾರು ಅಡಿಕೆಯ ಸರಬ ಗುಡಿಸಾರೆ ಮಾತಾಡೆ ಗಂಗಾಮಾತಾ ಅಡಿಕೆಯ ಸರಬ ಗುಡಿಸಾರೆ ಮಾತಾಡೆ ಗಂಗಾಮಾತಾಡೆ ಸರಬ ಗುಡಿಸೆ ಗುಡ್ಡೆ ಮಾಡಿ ಅಕ್ಕ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾ ಗಂಗಮ್ಮನ ಕರುತ್ತಾರೆ ಮಾತಾಡೆ ಗಂಗಾಮಾತಾಡೆ ಒಂದಡಿಕೆ ಒಂದೇ ತಗೊಂಡೆ ಬಂದೆ ಗಂಗಮ್ಮ ನಿಮ್ಮ ಸೇಜ ಮಾತಾಡೆ ಗಂಗಾಮಾತಾ ಬಂದೆ ಗಂಗಮ್ಮ ನಿನ್ನ ಸೇಜ ಮಾತಾಡೆ ಗಂಗಾಮಾತಾಡೆ ಗಂಗಮ್ಮ ನಿಮ್ಮ ಸೇಜ ಮಾತಾಡೆ ಗಂಗಾಮಾತಾ ಬಂದೆ ಗಂಗಮ್ಮ ನಿನ್ನ ಸೇಜ ಮಾತಾಡೆ ಗಂಗಾಮಾತಾಡೆ ಗಂಗಮ್ಮ ನಿನ್ನ ಸೇವನ ಮಾಡದೆ ಸವದೋಡಿ ಸೀರೆ ತರಬೇರೆ ಮಾತಾಡೆ ಗಂಗಾಮಾತಾ ಸವದೋಡಿ ಸೀರೆ ತರಬೇಕೆ ಮಾತಾಡೆ ಗಂಗಾಮಾತಾಡೆ ಎರಡಡಿಕೆ ಎರಡೆ ತಂಬಡ ದಂಡೆ ಬಂತೆ ಗಂಗಮ್ಮ ನಿಮ್ಮ ಸೇಜ ಮಾತಾಡೆ ಗಂಗಾಮಾತಾ ಬಂತೆ ಗಂಗಮ್ಮ ನಿನ್ನ ಸೇಜ ಮಾತಾಡೆ ಗಂಗಾಮಾತಾಡೆ ಗಂಗಮ್ಮ ನಿಮ್ಮ ಸೇಜ ಮಾತಾಡೆ ಗಂಗಾಮಾತಾ ಬಂತೆ ಗಂಗಮ್ಮ ನಿನ್ನ ಸೇಜ ಮಾತಾಡೆ ಗಂಗಾಮಾತಾಡೆ ಮೋರಡಿಕೆ ಮೋರೆ ತಂಬಳಗೊಂಡೆ ಬಂತೆ ಗಂಗಮ್ಮ ನಿಮ್ಮ ಸೇಜ ಮಾತಾಡೆ ಗಂಗಾಮಾತಾ ಬಂತೆ ಗಂಗಮ್ಮ ನಿನ್ನ ಸೇಜ ಮಾತಾಡೆ ಗಂಗಾಮಾತಾಡೆ ಗಂಗಮ್ಮ ನಿಮ್ಮ ಸೇಜ ಮಾತಾಡೆ ಗಂಗಾಮಾತಾ ಬಂತೆ ಗಂಗಮ್ಮ ನಿನ್ನ ಸೇಜ ಮಾತಾಡೆ ಗಂಗಾಮಾತಾಡೆ ನಾಕಡೆಗೆ ನಾಗೆ ತಮಟಗೊಂಡೆ ಬಂತೆ ಗಂಗಮ್ಮ ನಿಮ್ಮ ಸೇಜ ಮಾತಾಡೆ ಗಂಗಾಮಾತಾ ಬಂತೆ ಗಂಗಮ್ಮ ನಿನ್ನ ಸೇಜ ಮಾತಾಡೆ ಗಂಗಾಮಾತಾಡೆ ಐದಡಿಗೆ ಐದೇ ಸೆಣೆ ಉಂಡೆ ಬಂತೆ ಗಂಗಮ್ಮ ನಿಮ್ಮ ಸೇಜ ಮಾತಾಡೆ ಗಂಗಾಮಾತಾ ಬಂತೆ ಗಂಗಮ್ಮ ನಿನ್ನ ಸೇಜ ಮಾತಾಡೆ ಗಂಗಾಮಾತಾಡೆ ಗಂಗಮ್ಮ ನಿಮ್ಮ ಸೇಜ ಮಾತಾಡೆ ಗಂಗಾಮಾತಾ ಬಂತೆ ಗಂಗಮ್ಮ ನಿನ್ನ ಸೇಜ ಮಾತಾಡೆ ಗಂಗಾಮಾತಾಡೆ ತಂದಿವೆ ಗಂಗಾ ಕಾಯಿ ತಂದಿವೆ ಗಂಗಾ ಮಡಲ ತುಂಬ ನಿನಗೆ ಹೋಗಬಾರೆ ಮಾತಾಡೆ ಗಂಗಮ್ಮ ಮಡಲ ತುಂಬ ನಿನಗೆ ಹೋಗಬಾರೆ ಮಾತಾಡೆ ಗಂಗಮ್ಮ ಮಾತಾಡೆ ತುಂಬಾಕೆ ನಾನು ಒಬ್ಬಳಲ್ಲ ನನಗೆ ಮಂದಿ ಗೆಳಿತಾರ ಮಾತಾಡೆ ಗಂಗಮ್ಮ ನನಗೆ ಏಳು ಮಂದಿ ಗೆಳಿತಾರ ಮಾತಾಡೆ ಗಂಗಮ್ಮ ಮಾತಾಡೆ ಏಳು ಮಂದಿ ಗೆಳಿತಾರ ಮಾತಾಡೆ ಗಂಗಮ್ಮ ನನಗೆ ಏಳು ಮಂದಿ ಗೆಳಿತಾರ ಮಾತಾಡೆ ಗಂಗಮ್ಮ ಮಾತಾಡೆ ಏಳು ಮಂದಿ ಗೆಳಿತಾರ ಕನ್ನಿಕೇರು ನನ್ನ ತೊಂಬೇರವರ ಮನದಾರೆ ಮಾತಾಡೆ ಗಂಗಮ್ಮ ನನ್ನ ತೊಂಬೇರವರ ಮನದಾರೆ ಮಾತಾಡೆ ಗಂಗಮ್ಮ ಮಾತಾಡೆ ತೊಂಬೇರವರ ಮನದಾರೆ ಮಾತಾಡೆ ಗಂಗಮ್ಮ ನನ್ನ ತೊಂಬೇರವರ ಮನದಾರೆ ಮಾತಾಡೆ ಗಂಗಮ್ಮ ಮಾತಾಡೆ ತಂದಿವೆ ಗಂಗಾ ಕುಬಸ ತಂದಿವೆ ಗಂಗಾ ಸೇರೋಟೋ ನಿನಗೆ ಹೋಗಬಾರೆ ಮಾತಾಡೆ ಗಂಗಾ ಮಾತಾಡೆ ಸೇರೋಟೋ ನಿನಗೆ ಹೋಗಬಾರೆ ಮಾತಾಡೆ ಗಂಗಾ ಮಾತಾಡೆ ಸೇರೋಟೋ ನಿನಗೆ ಹೋಗಬಾರೆ ಮಾತಾಡೆ ಗಂಗಾ ಮಾತಾಡೆ ಸೇರೋಟೋ ನಿನಗೆ ಹೋಗಬಾರೆ ಮಾತಾಡೆ ಗಂಗಾ ಮಾತಾಡೆ ಒಡವಾಗೆ ನಾನು ಒಬ್ಬಳಲ್ಲ ನಾನು ನಮ್ಮಕ್ಕ ಸಿರಿಗೌರಿ ಮಾತಾಡೆ ಗಂಗಮ್ಮ ನಾನು ನಮ್ಮಕ್ಕ ಸಿರಿಗೌರಿ ಮಾತಾಡೆ ಗಂಗಮ್ಮ ಮಾತಾಡೆ ನಮ್ಮಕ್ಕ ಸಿರಿಗೌರಿ ಮಾತಾಡೆ ಗಂಗಮ್ಮ ನಾನು ನಮ್ಮಕ್ಕ ಸಿರಿಗೌರಿ ಮಾತಾಡೆ ಗಂಗಮ್ಮ ಮಾತಾಡೆ ನಮ್ಮಕ್ಕ ಸಿರಿಗೌರಿ ಶಿವನ ಮಾಡದೆ ಸವತೋಡಿರಿ ಸೀರೆ ತರಬೇಕೆ ಮಾತಾಡೆ ಗಂಗಮ್ಮ ಸವತೋಡಿರಿ ಸೀರೆ ತರಬೇಕೆ ಮಾತಾಡೆ ಗಂಗಾ ಮಾತಾಡೆ ಸವತೋಡಿರಿ ಸೀರೆ ತರಬೇಕೆ ಮಾತಾಡೆ ಗಂಗಮ್ಮ ಸವತೋಡಿರಿ ಸೀರೆ ತರಬೇಕೆ ಮಾತಾಡೆ ಗಂಗಾ ಮಾತಾಡೆ ನಮ್ಮೋರ ನಾಗರ ಪಂಚಮಿ ತಂದೆ ಗಿರಿರಾಜ ಬರಲಿಲ್ಲ ಮಾತಾಡೆ ಗಂಗಮ್ಮ ತಂದೆ ಗಿರಿರಾಜ ಬರಲಿಲ್ಲ ಮಾತಾಡೆ ಗಂಗಾ ಮಾತಾಡೆ ಗಿರಿರಾಜ ಬರಲಿಲ್ಲ ಮಾತಾಡೆ ಗಂಗಾ ಮಾತಾಡೆ ಗಿರಿರಾಜ ಬರಲಿಲ್ಲ ಮಾತಾಡೆ ಗಂಗಾ ಮಾತಾಡೆ ಗಂಗಲ ನೇಳಿ ಆವರಿಗೆ ಆಚಾಳೆ ಅತ್ತೆ ನೋಡಳೆ ತವರೂರ ಮಾತಾಡೆ ಗಂಗಾ ಮಾತಾಡೆ ನೋಡಳೆ ತವರೂರ ಮಾತಾಡೆ ಗಂಗಾ ಮಾತಾಡೆ ನೋಡಳ ತವರೂರ ಗೌರಮ್ಮ ತಂದೆ ಗಿರಿರಾಜ ಬರಲಿದ್ದ ಮಾತಾಡೆ ಗಂಗಾ ಮಾತಾಡೆ ಗಿರಿರಾಜ ಬರತಿದ್ದ ಮಾತಾಡೆ ಗಂಗಾ ಮಾತಾಡೆ ಗಿರಿರಾಜ ಬರತಿದ್ದ ಮಾತಾಡೆ ಗಂಗಾ ಮಾತಾಡೆ ಗಿರಿರಾಜ ಬರತಿದ್ದ ಮಾತಾಡೆ ಗಂಗಾ ಮಾತಾಡೆ ಎಲಗವರೆ ನಾನಂದು ಹೇಳವೆ ಎಂತಾಲಾಗರಳೆ ಸುಳಿಬಾಳೆ ಮಾತಾಡೆ ಗಂಗಾ ಮಾತಾಡೆ ಸುಳಿಬಾಳೆ ಮಾತಾಡೆ ಗಂಗಾ ಮಾತಾಡೆ ಲಾಗರಳೆ ಸುಳಿಬಾಳೆ ಮಾತಾಡೆ ಗಂಗಾ ಮಾತಾಡೆ ತಾಲಾಗರಳೆ ಸುಳಿಬಾಳೆ ಮಾತಾಡೆ ಗಂಗಾ ಮಾತಾಡೆ ಎರಡ ಸುಳಿಬಾಳೆ ತಕಂಡ ನೆಡೆ ನಿಮ್ಮಪ್ಪ ಉಳಿಯನ್ನ ಮಾತಾಡೆ ಗಂಗಾ ಮಾತಾಡೆ ನಿಮ್ಮಪ್ಪ ಗುಳಿಯನ್ನ ಮಾತಾಡೆ ಗಂಗಾ ಮಾತಾಡೆ ಅಮ್ಮಕ್ಕೆ ಅವರನ್ನ ಬಡವರ ಅಲ್ಲ ಎಂಟೆ ಮೇ ಕರೆದ ನರಿಯಾಲ ಮಾ